ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೇಳಿದ್ರೆ ಸೋಮಾರ್ಪೇಟೆ ತಾಲೂಕು ಪಶುಪಾಲನೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ ವಿ ಬಾದಾಮಿ ಅವರು ಇವತ್ತು ಸಾಹಿವಾಲ್ ನಾಡತಳಿಯ ಹಸುವಿನ ಕುರಿತಂತೆ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಬಗ್ಗೆ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿದರೆ ಹಾಗೆ ವಿಚಾರಗಳು ಚೆನ್ನಾಗಿದ್ದಾವೆ. ಈ ಭಾಗಕ್ಕೆ ಸಾಹಿವಾಲ್ ಹಸು ಸೂಕ್ತವಾಗಬಲ್ಲದ ಅಂತ ಅಂದ್ಕೊಂಡು ಅವರ ಮಾತುಗಳಿಂದ ನೀವು ವಿಚಾರಗಳನ್ನು ಕೇಳಬಹುದು. ಪಶುಪಾಲನೆ ಇಲಾಖೆ ಸಾಹಿವಾಲ್ ತಳಿಗಳ ಅಭಿವೃದ್ಧಿಯಲ್ಲಿ ನಿರತವಾಗಿದೆ. ಈಗ ಕೇಳಿ ಡಾಕ್ಟರ್ ಎಸ್ ವಿ ಬಾದಾಮಿ ಅವರ ವಿಚಾರಗಳನ್ನ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಮ್ಮ ನಾಡ ತಳಿಗಳಲ್ಲಿ ವಿಶೇಷವಾಗಿ ಸಾಹಿವಾಲ್ ತಳಿಯನ್ನ ಈ ಸಾರಿ ನೀವು ಕೂಡಿಗೆಯ ಫಾರಂನಲ್ಲಿ ಅಭಿವೃದ್ಧಿಪಡಿಸ್ತದ್ರಿ, ಪೋಷಣೆ ಮಾಡಿ ಜನರಿಗೆ ಪರಿಚಯ ಮಾಡಿಸ್ತದ್ರಿ, ಹಾಗೆ ಈ ಭಾಗಕ್ಕೆ ಅದು ಸೂಕ್ತವಾಗಬಲ್ಲದ ಅಂತ ಅನ್ಕೊಂಡು ಅಧ್ಯಯನವನ್ನು ಮಾಡ್ತದ್ರಿ. ಈ ಬಗ್ಗೆ ನೀವು ಕೈಗೊಂಡ ಕೆಲಸಗಳು, ಆಮೇಲೆ ಈ ನಿಟ್ಟಿನಲ್ಲಿ ಪಶುಪಾಲನೆ ಇಲಾಖೆ ಮಾಡುತ್ತಿರುವ ಕಾರ್ಯಗಳು, ಈ ತಳಿಯ ಗುಣ ವಿಶೇಷತೆಗಳು, ಈ ಬಗ್ಗೆ ವಿಚಾರಗಳನ್ನು ತಿಳಿಸಿ. ಇತ್ತೀಚೆಗೆ ಘನಭಾರತ ಸರ್ಕಾರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನೇಕ ದೇಶೀಯ ತಳಿಗಳ ವಿಚಾರವನ್ನ ನಮ್ಮ ದೇಶದ ಬೇರೆ ಬೇರೆ ರಾಜ್ಯದ ರೈತ ಬಂಧುಗಳಿಗೆ ಅದರ ಪರಿಚಯ ಮಾಡಿಸಬೇಕು ಅನ್ನೋ ಒಂದು ಘನೋದ್ದೇಶದಿಂದ RGM ಅಂತೇಳಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯಡಿಯಲ್ಲಿ ಒಂದು ರಾಜ್ಯದ ನಮ್ಮ ದೇಶೀಯ ವಿಶೇಷ ತಳಿಗಳನ್ನ ಇನ್ನೊಂದು ರಾಜ್ಯದ ರೈತ ಬಂಧುಗಳಿಗೆ ಪರಿಚಯ ಮಾಡಿಸಬೇಕು ಮತ್ತು ಅದರ ಗುಣಲಕ್ಷಣಗಳನ್ನು ಗೊತ್ತಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಒಂದು ಯೋಜನೆಯನ್ನು ಜಾರಿಗೆ ತಂದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಮೂರು ತಳಿಗಳನ್ನ ರಾಜ್ಯದ ಮೂರು ಕೇಂದ್ರಗಳಲ್ಲಿ ಅದನ್ನು ಪ್ರಚುರಪಡಿಸಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ವಿಶೇಷವಾದಂತಹ ಒಂದು ಅನುದಾನವನ್ನ ನೀಡಿ ನಮಗೆ ತಳಿಗಳು ಲಭ್ಯವಿರತಕ್ಕಂತ ಒಂದು ಪ್ರದೇಶಕ್ಕೆ ಹೋಗಿ ಆ ತಳಿಗಳನ್ನ ಆಯ್ಕೆ ಮಾಡಿ ಕರ್ನಾಟಕದ ನಿಗದಿಪಡಿಸಿದಂತಹ ಮೂರು ಜಾನುವಾರು ಸಂವರ್ಧನಾ ಕೇಂದ್ರಗಳಲ್ಲಿ ನಾವು ಅದನ್ನ ತಂದು ರೈತರಿಗೆ ಪರಿಚಯ ಮಾಡಿಸಬೇಕನ್ನೋ ಉದ್ದೇಶದಿಂದ ನಮ್ಗೆ ಅನುಮತಿಯನ್ನು ನೀಡಿದ್ರು. ಆ ದೇಶಿ ತಳಿಗಳು ಯಾವಂತಂದ್ರೆ ಒಂದು ಸಾಹಿವಾಲು, ಇನ್ನೊಂದು ಗಿರ್, ಮತ್ತೊಂದು ಒಂಗೋಲ್ ಅಂತ. ಈ ಹಿನ್ನೆಲೆಯಲ್ಲಿ ನನಗೆ ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಇರ್ತಕ್ಕಂಥ ಜರ್ಸಿ ತಳಿ ಸಂವರ್ಧನ ಮತ್ತು ತರಬೇತಿ ಕೇಂದ್ರ ಇಲ್ಲಿಗೆ ಈ ಸಾಲಿನಲ್ಲಿ ಸಾಹಿವಾಲ್ ದೇಶಿ ತಳಿಯನ್ನ ತಂದು ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಅನುಮತಿಯನ್ನು ಕೊಟ್ಟರು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ 20 ಲಕ್ಷ ರು ಅನುದಾನವನ್ನು ಕೂಡ ನೀಡಿದ್ರು. ಅವರ ಅನುಮತಿ ಮೇರೆಗೆ ನಾನು ಈ ಸಾಹಿವಾಲ್ ದೇಶಿ ತಳಿ ಇರ್ತಕ್ಕಂತ ಬ್ರೀಡ್ ಟ್ಯಾಕ್ ಅಂತ ನಾವೇನ್ ಹೇಳ್ತೀವಿ, ಅದು ಎಲ್ಲಿ ನಮಗೆ ಸಿಗುತ್ತೋ ಅಂದ್ರೆ ಅದರ ಮೂಲ ಸ್ಥಾನ ಪಾಕಿಸ್ತಾನದ ಮೌಂಟ್ಗೆರಿ ಜಿಲ್ಲೆ ಅಂತ ತಿಳ್ಕೊಂಡ್ಬಿಟ್ಟು, ಅದಾದ ನಂತರ ನಮ್ಮ ದೇಶದ ಪಂಜಾಬ್, ರಾಜಸ್ಥಾನ ಮತ್ತು ಹರಿಯಾಣ, ಇದು ಒಂದು ಬ್ರೀಡ್ ಟ್ರ್ಯಾಕ್ ಸರ್. ಅದು ಇಲ್ಲಿಗೆ ನಾನು ಒಂದು 20 ದಿನ ತಳಿ ವಿಶೇಷವಾಗಿ ಸಿಗ್ತಕ್ಕಂಥ ಹಳ್ಳಿಗಳಿಗೆ ಹೋಗಿ ನಾನು ಅದನ್ನ ಪರೀಕ್ಷಿಸಿ ಅದರಿಂದ ನಾವು ಈಗಾಗಲೇ ಕೂಡಿಗೆ ಜರ್ಸಿ ತಳಿ ಸಂವರ್ಧನ ಕೇಂದ್ರಕ್ಕೆ ತಂದು ಬಿಟ್ಟಿದ್ದೀವಿ. ತಾವು ಮೂರು ಕಡೆಗೆ ಹೋಗಿದ್ರಲ್ಲ, ಅಲ್ಲಿ ಈ ಸಾಹಿವಾಲ್ ಹಸು ಹೇಗಿದೆ ಮತ್ತು ಅಲ್ಲಿಯ ಒಂದು ಹವಾಗುಣ, ಅಲ್ಲಿಯ ರೈತರ ಪ್ರತಿಕ್ರಿಯೆಗಳು ಹೇಗಿದ್ದಾವೆ ಸರ್? ಅಲ್ಲಿ ನನ್ನ ಅನುಭವದಲ್ಲಿ ನಾನು ಬೇರೆ ಬೇರೆ ಹಳ್ಳಿಗಳಲ್ಲಿ ವಿಶೇಷವಾಗಿ ಗಂಗಾನಗರ, ಅನಂತರ ಅಬೋರಾ, ಹನುಮನ್ಗಡ್ ಮತ್ತು ಇನ್ನಿತರ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ನೋಡಿದಾಗ ಅದೊಂದು ವಿಶಿಷ್ಟವಾದಂತಹ ಪ್ರದೇಶ ಮತ್ತು ಅಲ್ಲಿ ಇರ್ತಕ್ಕಂತ ಅವರ ಸಾಕಾಣಿಕಾ ಪದ್ಧತಿಗಳು ಮತ್ತು ಆ ವಾತಾವರಣಕ್ಕೆ ಆ ತಳಿ ನನಗೆ ಖಂಡಿತವಾಗಿ ಬಹಳ ಸೊಗಸಾಗಿ ಅವರು ಅದನ್ನ ಸಾಕಾಣಿಕೆ ಮಾಡ್ತಾ ಇದಾರೆ. ಅಲ್ಲಿ ನೋಡಿ ಹೇಗಿದೆ ಅಂತಂದ್ರೆ ಅಲ್ಲಿ ರೈತರು ಒಂದು ಹರ್ಡ್ ಅಂತ ನಾವು ಹೇಳ್ತೀವಿ, 20, 30, 50 ಈ ತರ ಸಾಯಿವಾಲ್ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿ ಅದರಲ್ಲಿ ಒಂದು ನಾವು ಎಲೈಟ್ ಬುಲ್ ಅಂತ ಕರಿತೀವಿ, ಒಂದು ಆ ಸಂತಾನೋತ್ಪತ್ತಿಗಾಗಿ ಆ ತಳಿಯ ಸಂವರ್ಧನೆಗಾಗಿ ಅದೇ ಒಂದು ಪ್ಯೂರ್ ಉತ್ಕೃಷ್ಟ ಗುಣಮಟ್ಟದ ಸಾಹಿವಾಲ್ ತಳಿಯ ಹೋರಿಯನ್ನ ಸಾಕಾಣಿಕೆ ಮಾಡ್ತಾರ. ಹಾಗಾಗಿ ಅಲ್ಲಿ ಕೃತಕ ಗರ್ಭಧಾರಣೆ ಅವಶ್ಯಕತೆ ಇರೋದಿಲ್ಲ. ಹೋದಲ್ಲೆಲ್ಲ ಅವರು ಒಂಥರ ಈ ಅಲೆಮಾರಿ ಜನಾಂಗ ತರ 20-30-40 ಕಿಲೋಮೀಟರ್ ಗಂಟಲೆ ಅವರು ಹಾಗೆ ಮೇಯಿಸ್ತಾ ಹೋಗ್ತಾರೆ. ಅವರು ಅವರು ಯಾವುದೇ ಕಾರಣಕ್ಕೂ ಕಟ್ಟಿ ಮೇಯಿಸುವಂತ ಪದ್ಧತಿಯನ್ನ ಕಡಿಮೆ ಇಲ್ಲೇ. ಸೊ ಅಲ್ಲಿ ಹೋದಲ್ಲೆಲ್ಲ ಏನ್ ಮಾಡುತ್ತೆ ನಿಮಗೆ ಅಲ್ಲೇ ಬ್ರೀಡಿಂಗ್ ಆಗ್ತದೆ, ಅದು ಆ ಸಂತಾನೋತ್ಪತ್ತಿ ಇರ್ತಕ್ಕಂತ ಹೋರಿಯಿಂದನೇ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಹೋದಲ್ಲೆಲ್ಲ ಉತ್ತಮ ತಳಿಯ ಹಸುಗಳನ್ನ ನಾವು ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ ತಳಿಗಳು ರಾಜಸ್ಥಾನದ ಒಂದು ಹಳ್ಳಿಗಳು ಮತ್ತು ಪಂಜಾಬದ ಕೆಲವು ಭಾಗದ ಹಳ್ಳಿಗಳು ಮತ್ತು ಹರಿಯಾಣದ ಕೆಲವು ಭಾಗದ ಹಳ್ಳಿಗಳಿಗೆ ನಾನು ಭೇಟಿ ನೀಡಿದಾಗ ಅವರ ಒಂದು ಅನುಭವದ ಪ್ರಕಾರ ಈ ವಿಶೇಷ ತಳಿಗಳು ಏನಿದೆಯಲ್ಲ ಈ ಸಾಹಿವಾಲ್ ತಳಿ, ಅತಿಯಾದ ಬಿಸಿಲು ಅಂದ್ರೆ ನಿಮಗೆ 48-50 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಕೂಡ ಪಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇದೆ. ಅದೇ ತರನಾಗಿ ಅತಿ ಕಡಿಮೆ ಆದ್ರೂ ಕೂಡ 8 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ಅತಿಯಾದ ಚಳಿಯನ್ನು ಕೂಡ ತಡೆಯುವಂತ ಒಂದು ಸಾಮರ್ಥ್ಯ ಈ ತಳಿಗೆ ಇದೆ. ಹಾಗಾಗಿ ನಾನು ಆ ತಳಿಯನ್ನ ನಾವಿಲ್ಲಿಗೆ ಆಯ್ಕೆ ಮಾಡಿಕೊಂಡು ತಂದ್ರೆ ಇಲ್ಲಿ ಒಂದು ಅಲ್ಲಿ ಇರ್ತಕ್ಕಂತ ಬಿಸಿಲು ಇಲ್ಲಿಲ್ಲ, ಅದೇ ತರ ಒಂದು ಅಲ್ಲಿ ಅಷ್ಟು ಚಳಿನೂ ಕೂಡ ಇಲ್ಲಿಲ್ಲ. ಸೊ ಖಂಡಿತವಾಗಿ ಎಲ್ಲಾ ತರದ ವಾತಾವರಣದ ವೈಪರೀತ್ಯಗಳಿಗೆ ಇದು ಹೊಂದಿಕೊಳ್ಳುವಂತ ತಳಿ ಅಂತ ನನಗೆ ಅನಿಸ್ತು. ಓಹೋ, ಹಾಲಿನ ಒಂದು ಇಳುವರಿ ಮತ್ತು ಅವು ಸೇವನೆ ಮಾಡುವ ಆಹಾರ ಇದ್ರ ಬಗ್ಗೆ. ಸರ್, ಹಾಲಿನ ಇಳುವರಿ ನೋಡಿ, ಈಗ ನಮ್ಮ ದೇಶದಲ್ಲಿ ಏನು ನ್ಯಾಷನಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಒಂದು ಸಂಸ್ಥೆ ಇದೆ, ಈಗಾಗಲೇ ನಮಗೆ 43 ವಿಶೇಷ ನಮ್ಮ ದೇಶಿ ತಳಿಗಳನ್ನು ತಿಳ್ಕೊಂಬಿಟ್ಟು ಅಲ್ಲೇ ನೋಂದಣಿ ಆಗಿದೆ. ಅದರಲ್ಲಿ ಇದು ಕೂಡ ಒಂದು ಶಾಹಿವಾಲ್ ಅಂತ ತಿಳ್ಕೊಂಬಿಟ್ಟು ಈ ಇರ್ತಕ್ಕಂತ 43 ಈ ದೇಶಿ ತಳಿಗಳಲ್ಲಿ ಒಂದು 4-5 ದೇಶಿ ತಳಿಗಳು ಹೆಚ್ಚಿನ ಹಾಲಿನ ಇಳುವರಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ಸಾಹಿವಾಲ್ ಕೂಡ ಒಂದು. ಸಾಹಿವಾಲ್ ನಂತರ ನಮಗೆ ಬರ್ತಕ್ಕಂಥದ್ದು ಗಿರ್, ರಾಟಿ, ರೆಡ್ ಚಿಲ್ಲಿ. ಇದು ಕೂಡ ಒಂದು ದಿನಕ್ಕೆ ನಾನಲ್ಲೇ ಸ್ವತಃ ಗ್ರಾಮದ ರೈತ ಬಂಧುಗಳ ಜೊತೆಗೆ ಹೋಗಿ ಅವರು ಹಾಲು ಕರೆಯುವ ಪದ್ಧತಿ ಮತ್ತು ನನ್ನ ಕಣ್ಣೆದುರಿಗೆ ನಾನು ಅವರ ಹಾಲು ಕರೆದು ತೋರಿಸಿದಾಗ ಈ ಸಾಹಿವಾಲ್ ತಳಿ ಹಸು ಕಡಿಮೆ ಅಂದ್ರೆ ನಿಮಗೆ 13-15 ಲೀಟರ್ ಹಾಲು ಒಂದು ದಿವಸಕ್ಕೆ ಕೊಡುತ್ತೆ. ಇತ್ತೀಚೆಗೆ ಕೇಳ್ಪಟ್ಟ ಹಾಗೆ ನಾವು ಜೆನೆಟಿಕ್ ಅಪ್ಗ್ರೇಡೇಷನ್ ಅಂತ ನಾವು ಹೇಳ್ತೀವಿ. ನಾವೊಂದು ಅದ್ರದ್ದು ತಳಿ ಸಂವರ್ಧನೆ ಮತ್ತು ಅದ್ರ ಅಪ್ಗ್ರೇಡೇಷನ್ ನಾವು ಏನನ್ನ ಮಾಡ್ತಾ ಹೋದ್ರೆ ಇದು ಇನ್ನೂ ಕೂಡ 30 ಲೀಟರ್ ಲೆವೆಲ್ಗೂ ಕೂಡ ಅಲ್ಲಿ ಒಂದು ಈ ಪಂಜಾಬ್ದಲ್ಲಿ 2019 ಸಾಲಿನಲ್ಲಿ ಅಲ್ಲಿ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಒಂದು ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಿ ಸಾಹಿವಾಲ್ ತಳಿ ವಿಶೇಷವಾಗಿ ಹೆಚ್ಚಿಗೆ ಅಂದ್ರೆ 27 ಲೀಟರ್ ಒಂದು ದಿವಸಕ್ಕೆ ಕೊಟ್ಟಿದ್ದು ಒಂದು ರೆಕಾರ್ಡ್ ಇದೆ. ಓಹೋ, ನಾಡ ತಳಿಯದು ಇಷ್ಟೊಂದು ಹಾಲು ಕೊಡುತ್ತೆ ಮತ್ತೆ ಏರುಪೇರುಗಳನ್ನು ಸಹಿಸಿಕೊಳ್ಳುತ್ತೆ ಮತ್ತೆ ಅದು ತಿನ್ನುವ ಆಹಾರ ಮೇವು ನೋಡಿ ಅದಕ್ಕೇನು ವಿಶೇಷವಾಗಿ ಬೇಕಾಗಿಲ್ಲ. ಅಲ್ಲಿ ನಾನು ಪ್ರತಿಯೊಂದು ರೈತರ ಬಂಧುಗಳ ನನ್ನ ಸಾಕಾಣಿಕೆ ಒಂದು ಪಟ್ಟಿಗೆ ಆಗ್ಲಿ ಅಥವಾ ಅವ್ರು ಬೆಳೀತಕ್ಕಂತ ಮೇವಿನ ಪ್ರದೇಶಕ್ಕಾಗಿ ನಾನು ಭೇಟಿ ನೀಡಿದಾಗ ಅಲ್ಲಿ ಮಣ್ಣು ಕೂಡ ಇಲ್ಲಿ ನಮ್ಮ ಪ್ರದೇಶದಲ್ಲಿ ಏನ್ ಸಿಗುತ್ತೆ ಇದೊಂದು ಫಲವತ್ತಾಗಿಲ್ಲ ಅಲ್ಲಿ. ಅದಕ್ಕೆ ವಿಶೇಷವಾಗಿ ನಾವೇನಿಲ್ಲ ಅಂದ್ರೆ ಬೇರೆ ಬೇರೆ ತರಹದ ಹುಲ್ಲುಗಾವಲುಗಳನ್ನ ಬೆಳೆಗಳನ್ನ ಬೆಳ್ಕೊಂತೀವಿ ಆ ತರನೂ ಇಲ್ಲ ಅಲ್ಲಿ. ಅವರು ವಿಶೇಷವಾಗಿ ಅದಕ್ಕೆ ಹಾಕ್ತಕ್ಕಂಥ ಮೇವುಗಳಲ್ಲಿ ಒಂದು ಈ ಹಲ್ಲು ಜೋಳ, ಮೆಕ್ಕೆಜೋಳ ಅಂತ ನಾವು ಹೇಳ್ತೀವಲ್ಲ, ಆ ಮೆಕ್ಕೆಜೋಳನ ಮೇವು, ಆನಂತರ ಗೋಧಿ ಹೊಟ್ಟು, ಆನಂತರ ಹೆಸರು ಹೊಟ್ಟು ಮತ್ತು ಈ ಕಡ್ಲೆ, ಇದರ ಹೊಟ್ಟನ್ನ ಹಾಕಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತೆ ಹಿಂದೆನೂ ಕೂಡ ಅವರು ನಾವೇನಿವತ್ತ ಈ ವಿದೇಶಿ ತಳಿ ಜರ್ಸಿ ಹಸುಗಳಿಗಾಗಿ ಹೆಚ್ಚು ಹಸುಗಳು ಕೊಡ್ತೀವಲ್ಲ, ಇಷ್ಟೊಂದು ಹಿಂದಿನೂ ಕೂಡ ಕೊಡುವಂತ ಒಂದು ಅಭ್ಯಾಸನೂ ಇಲ್ಲ ಅಲ್ಲಿ. ಒಂದು ದಿನಕ್ಕೆ ಬಹಳ ಅಂದ್ರೆ ಅವರು 3-4 ಕೆಜಿ ಹಿಂಡಿ ಕೊಡ್ತಾರ. ಇಷ್ಟಕ್ಕನೆ ಅವು ಒಂದು ದಿನಕ್ಕೆ 13-15 ಲೀಟರ್ ಹಾಲು ಇಳುವರಿ ಕೊಡ್ತಕ್ಕಂತ ಒಂದು ಸಾಮರ್ಥ್ಯ ಹೊಂದಿದೆ. ನೋಡಿ, ಕೊಬ್ಬಿನ ಅಂಶ ಹಾಲಿನಲ್ಲಿ ಎಷ್ಟಿದೆ ಅಂತ ಹೇಳ್ತೀರಿ ಡಾಕ್ಟ್ರೆ? ಸರ್, ಕೊಬ್ಬಿನ ಅಂಶನೂ ಕೂಡ ನಾನು ಅಲ್ಲೇ ಹತ್ತಿರದ ಒಂದು ಹಾಲು ಉತ್ಪಾದಕರ ಸಂಸ್ಥೆಗೆ ಹೋಗಿ ಮತ್ತೆ ಸ್ಥಳೀಯ ಪಶುವೈದ್ಯಾಧಿಕಾರನ ಭೇಟಿ ಮಾಡಿ ಅದನ್ನ ನಾನು ಪ್ರಶ್ನಿಸಿದಾಗ ಅವ್ರು ಹೇಳ್ತಾರ ಇದು 4.5-5% ಕೊಬ್ಬಿನ ಅಂಶ ಇರುತ್ತೆ ಅಂತ. ಮತ್ತೆ ಹೆಚ್ಚ ಫಸುಗಳಿಗೆ ಇಲ್ಲೆಲ್ಲ ನಮ್ಮ ಭಾಗದಲ್ಲಿ ಕಾಲ್ಬಾಯಿ ಜ್ವರ ಮತ್ತೆ ಕೆಚ್ಚಲು ಬಾವು ಮತ್ತಿನ್ನು ಬೇರೆ ಬೇರೆ ಸಮಸ್ಯೆಗಳಿದಾವಲ್ಲ, ಇದಕ್ಕೇನಾದ್ರೂ ಸಮಸ್ಯೆಗಳು ಸಣ್ಣ ಪುಟ್ಟದ್ದು ಬರುತ್ತಾ ಅಥವಾ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತೀರಾ? ಸರ್, ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದ್ರೆ ನಮ್ಮ ಎಲ್ಲಾ ದೇಶಿ ತಳಿ ಹಸುಗಳಿಗೆ ಈ ವಿದೇಶಿ ತಳಿ ಹಸುಗಳಿಗೆ ಬಂದಂಗೆ ಕಾಯಿಲೆಗಳು ಬರುವುದಿಲ್ಲ. ಅದನ್ನ ಯಾಕೆಂದ್ರೆ ಇದರ ಆನುವಂಶಿಕವಾಗಿರ್ತಕ್ಕಂಥ ಗುಣದಲ್ಲಿಯೇ ಆ ರೋಗ ನಿರೋಧಕ ಶಕ್ತಿಯುತ ಇದೆ. ವಿಶೇಷವಾಗಿ ಕಾಲು ಮತ್ತು ಬಾಯಿ ಬೇನೆ ಕಾಯಿಲೆ ಬರುವುದಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಬರಬಹುದು. ಆದರೆ ಈ ವಿದೇಶಿ ತಳಿಗಳಿಗೆ ಬರುವ ಹಾಗೆ ಅಷ್ಟೊಂದು ಪ್ರಮಾಣದಲ್ಲಿ ಬರುವುದಿಲ್ಲ. ಒಂದು ಎರಡನೇದ್ದು, ಅವಕ್ಕೆ ಬಂದ್ರೆ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಈ ತಳಿಗಳಿಗೆ ಇದೆ, ಮತ್ತದು ಬೇಗ ವಾಸಿಯಾಗುವಂತದ್ದು. ಕರು ಪ್ರಾಯ ವ್ಯವಸ್ಥೆಗೆ ಬರಲಿಕ್ಕೆ ಎಷ್ಟು ಸಮಯ ಹಿಡಿತದೆ, ಮತ್ತೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಈ ಒಂದು ಹಸು ಸಾಹಿವಾಲ್ದು? ಸರ್, ಸಾಹಿವಾಲ್ ತಳಿ ಹಸು ಕರು ಹುಟ್ಟಿದಾಗನೇ ಅಂದಾಜು 20-25 ಕೆಜಿ ತೂಕ ಇರುತ್ತೆ. ಮತ್ತು ಆನುವಂಶಿಕವಾಗಿ ತಾಯಿ ಮುಖಾಂತರ ಈ ಕರುಗುನು ಕೂಡ ಜೆನೆಟಿಕಲಿ ಏನೆಲ್ಲ ಕೆಲವು ಒಳ್ಳೆ ಗುಣಲಕ್ಷಣ ಬರಬೇಕು ಅದು ಬಂದಿರ್ತದೆ. ಇದು ಅಂದಾಜು 1 ವರ್ಷದಿಂದ 14 ತಿಂಗಳ ಒಳಗೆ ಪ್ರಾಯಕ್ಕೆ ಬರುತ್ತೆ. ಮುಂದೆ ಅದು ಈ ಕೃತಕ ಗರ್ಭಧಾರಣ ಆಗ್ಲಿ ಅಥವಾ ಗರ್ಭ ಕಟ್ಟುವಂತ ಒಂದು ಸಾಮರ್ಥ್ಯ ಮೈಗೂಡಿಸಿಕೊಂಡಿದೆ. ಹೆಚ್ಎಫ್ ಹಸುಗಳನ್ನ ಎಷ್ಟೋ ಜನ ಅಧಿಕ ಹಾಲಿಗಾಗಿ ಸಾಕ್ತಾರೆ, ಕೊಬ್ಬಿನ ಅಂಶ ಕಡಿಮೆ ಇದೆ ಅಂತ ಅವರಿಗೂ ಗೊತ್ತಿದೆ, ಅಷ್ಟೊಂದು ರುಚಿ ಇರೋದಿಲ್ಲ ಹಾಲು ಅಂತ ಅನ್ಕೊಂಡು ಗ್ರಾಹಕರು ಹೇಳೋದಿದೆ. ಸಾಕಾಣಿಕೆ ವಿಚಾರದಲ್ಲಿನೂ ಕಷ್ಟಗಳಿದಾವೆ. ಇದನ್ನೆಲ್ಲದೂ ನೋಡಿಕೊಂಡ್ರೆ ಸಾಹಿವಾಲು ನಾಡತಳಿ ಮತ್ತೆ ಇತರೆ ಗುಣ ವಿಶೇಷತೆಗಳು ಇರೋದ್ರಿಂದ ಅನುಕೂಲವೇ ಅಲ್ವಾ? ಹೌದು, ಖಂಡಿತ ಹೌದು. ಅದೇ ನೋಡಿ, ಒಂದು ವಿಚಾರ ನಾವು ಗಮನಿಸಲೇಬೇಕು. ಈ ದೇಶಿ ತಳಿ ಹೆಸರಲ್ಲಿ ಅದು ವಿಶೇಷವಾಗಿ ನಮ್ಮ ಸಾಹಿವಾಲು. ನಾವು ವಿದೇಶಿ ತಳಿ ತಗೊಂಡ್ರೆ ನಮ್ಮಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಜರ್ಸಿ ಅಥವಾ ಜರ್ಸಿ ಮಿಶ್ರ ತಳಿ, ಹೆಚ್ಎಫ್ ಮಿಶ್ರ ತಳಿಗಳು. ಇಲ್ಲಿ ನೋಡಿ, ನಾವು ಹಾಲಿನ ಗುಣಮಟ್ಟ ನೋಡಿದಾಗ ಈ ನಮ್ಮ ದೇಶಿ ತಳಿ ಹಸು ವಿಶೇಷವಾಗಿ ಸಾಹಿವಾಲದ ಬಹಳ ಪೋಷಕಾಂಶ ಇರ್ತಕ್ಕಂಥ ಹಾಲು. ಮತ್ತು ಇನ್ನೊಂದು, ಈ ಹಾಲಿಗೆ ಒಂದು ಔಷಧೀಯ ಗುಣ ಇದೆ. ಮತ್ತು ಇದರ ಗಂಜಲು ಮತ್ತು ಸಗಣಿ ಅಂತ ಹೇಳ್ತೀವಲ್ಲ, ಮತ್ತು ಈ ಪಂಚಗವ್ಯಗಳು ಸಗಣಿ, ಹಾಲು, ಮೊಸರು, ತುಪ್ಪ, ನಮ್ಮ ಪ್ರಾಚೀನ ಕಾಲದಲ್ಲೂ ಕೂಡ ಪಂಚಗವ್ಯ ರೂಪದಲ್ಲಿ ನಾವು ಅನೇಕ ಕಾಯಿಲೆಗಳಿಗೆ ಇದರಲ್ಲಿ ಚಿಕಿತ್ಸಾ ಗುಣ ಇದೆ. ಮತ್ತು ಇದರ ಹಾಲಿನಲ್ಲಿ ನಾವು A2 ಪ್ರೋಟೀನ್ ಅಂತ ಹೇಳ್ತೀವಿ. ಅದು ಈ ತರ ಗುಣಲಕ್ಷಣಗಳು ಈ ವಿದೇಶಿ ತಳಿಗಳಲ್ಲಿ ಇಲ್ಲ. ಇದು ವೈಜ್ಞಾನಿಕವಾಗಿ ಈಗಾಗಲೇ ಸಾಧಿಸಿರ್ತಕ್ಕಂಥದ್ದು. ಮತ್ತ ಇದರ ರುಚಿನೂ ಕೂಡ ಹಾಕ್ತೇನೆ ನಾನು ಮುದ್ದಾಮು ರೈತರ ಮನೆಗೆ ಹೋಗಿ ಅದರ ಹಾಲು ಸೇವನೆ ಮಾಡಿದಾಗ, ಮತ್ತು ನಾನು ಇಲ್ಲಿ ಕೆಲಸ ನಿರ್ವಹಿಸತಕ್ಕಂತಹ ಸ್ಥಳಗಳಿಗೆ ಭೇಟಿ ನೀಡಿ ಇಲ್ಲಿರ್ತಕ್ಕಂತ ಒಂದು ಈ ವಿದೇಶಿ ತಳಿ ಹಸುಗಳು ಜರ್ಸಿ ಇರಬಹುದು, ಎತ್ತಿರ್ಬಹುದು, ಇದರ ಹಾಲನ್ನು ಸೇವಿಸಿ ಸ್ವತಃ ನೋಡಿದಾಗ ನನಗಾದ ಅನುಭವ ಅದು ಅದ್ಭುತ. ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ, ನಾನು ಈ ಹಾಲಿಗೆ ಏನಾದ್ರೂ ನೀವು ಸಕ್ಕರೆ ಹಾಕಿ ಕೊಟ್ಟಿದ್ದೀರಾ ನನಗಂತ? ಇಲ್ಲ ಡಾಕ್ಟ್ರೆ, ನಾವು ಹಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಸಿಹಿ ಆಗಿರುತ್ತ ಹಾಲು ಅಂತ. ಇದೇ ತರನಾಗಿ ನಾನು ಈ ಸಕಲೇಶ್ಪುರ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಲ್ಲಿ ಮಲೆನಾಡು ಭಾಗವಾದಂತ ಹಾನಬಾಳದ ಹತ್ತಿರ ಒಂದು ಅಗ್ನಿಗುಡ್ಡ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಕೂಡ ಈ ಮಲೆನಾಡು ಗಿಡ್ಡ ಅನ್ನೋದು ಕೂಡ ನಮ್ಮ ದೇಶಿ ತಳಿ, ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಸಿಗ್ತಕ್ಕಂಥ ತಳಿ. ಆ ಮಲೆನಾಡು ಗಿಡ್ಡದ ಹಾಲನ್ನು ಕೂಡ ನಾನು ಒಂದು ಸರಿ ಸೇವನೆ ಮಾಡಿದ್ದೆ. ನಾನು ಒಂದು ಕೈಯಲ್ಲಿ ಮಲೆನಾಡು ಗಿಡ್ಡದ ಹಾಲು, ಇನ್ನೊಂದು ಕೈಯಲ್ಲಿ ಜತ್ತಿ ಹಸುವಿನ ಹಾಲು, ಎರಡೂ ಏಕಕಾಲದಲ್ಲಿ ಅದರ ರುಚಿಯನ್ನು ನಾನು ನೋಡಿದಾಗ ನಾನು ಬಹಳ ದಿಗ್ಭ್ರಾಂತನಾದೆ. ನಾನು ಆ ಹಾಲಿನ ಒಂದು ರುಚಿ, ಅದರ ಗುಣಮಟ್ಟ, ಹಾಗಾಗಿ ಇದು ನನ್ನ ಸ್ವತಃ ಅನುಭವದಿಂದ ಹೇಳ್ತಕ್ಕಂಥದ್ದು. ಮತ್ತು ಇದಕ್ಕೆ ಇತ್ತೀಚಿನ ವಿಜ್ಞಾನಗಳು ಮತ್ತು ಸಂಶೋಧನೆಗಳು ಕೂಡ ಪುಷ್ಟಿ ನೀಡ್ತಕ್ಕಂಥದ್ದು, ದೇಶೀಯ ತಳಿ ಹಸುವಿನ ಹಾಲಿಗೆ ಈ ತರದ ವಿಶೇಷವಾದ ಗುಣಗಳು ಖಂಡಿತ ಇದೆ. ರೈತರು ತಮ್ಮ ಅಭಿಪ್ರಾಯ ದೇಶೀಯ ತಳಿ ಹಸುವಿನ ಹಾಲು ಇದಕ್ಕೆ ನಾವು ಮತ್ತು ಅದರ ಪಂಚಗವ್ಯಗಳಿಗೆ ನಾವು ವಿದೇಶಿ ತಳಿಯ ಹಾಲಾಗಲಿ ಮತ್ತು ಆ ಸಗಣಿ ಮಸೂರು ಮಜ್ಜಿಗೆ ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗಲ್ಲ. ನಾನು ಈ ರಾಜಸ್ಥಾನದಲ್ಲಿ ಕೆಲವು ಹಳ್ಳಿಗಳಿಗೆ ಹೋದಾಗ ಇದನ್ನು ಕೂಡ ನಾನು ಪರೀಕ್ಷೆ ಮಾಡಿದೆ. ಇದರಲ್ಲಿ ಬರ್ತಕ್ಕಂತ ಸಗಣಿ ಇದೆಯಲ್ಲ, ಆ ಸಗಣಿಯ ಒಂದು ಶೇಪ್ ಇದೆ ನೋಡಿ, ನೀವು ಸಗಣಿ ನೆಲಕ್ಕೆ ಬಿದ್ದಾಗ ಆ ಶೇಪು, ಅದರಲ್ಲಿ ಬರ್ತಕ್ಕಂತ ಕೆಲವು ರಿಂಗ್ಗಳು ಬರ್ತವೆ ನಿಮಗೆ, ಮತ್ತು ಅದರ ಬಣ್ಣ, ಆ ಸಗಣಿಯನ್ನು ಕೂಡ ನಾನು ಅದರ ಮೂಸ್ ನೋಡಿದ್ದೇನೆ, ಅದನ್ನ ನೋಡಿದ್ದೀನಿ, ಇದನ್ನ ನೋಡಿದ್ದೇನೆ. ನಾನು ಮತ್ತೆ ತಿರುಗಿ ಅಲ್ಲಿ ರೈತರನ್ನು ನಾನು ಕೇಳಿದಲ್ಲ, ಈ ಸಗಣಿಯಿಂದ ನೀವು ನಮ್ಮ ಪ್ರಾಚೀನ ಸಂಸ್ಕೃತಿ ಆದಂತಹ ಮನೆಯ ಅಂಗಳದಲ್ಲಿ ನೀವು ಸಾಕ್ತಕ್ಕಂತ ಅಭ್ಯಾಸ ಇದೆಯಾ ನಿಮಗೂ ಕೂಡ? ಖಂಡಿತ ಅವಾಗ್ಲೇ ನನ್ನ ಹೊರ ಕರ್ಕೊಂಡು ತೋರಿಸಿದ್ರು, ನೋಡಿ ನಾನು ಇವತ್ತೇನೆ ನಾವು ಬೆಳಿಗ್ಗೆ ಈ ಕೆಲಸ ನಾವು ಮಾಡಿದೀವಿ ಅಂತ. ಆ ತರದ ನಮ್ಮ ಕೆಟ್ಟ ಸ್ಮೆಲ್ ಆ ಸಗಣಿಯಲ್ಲಿ ನನಗೆ ಕಂಡು ಬರಲಿಲ್ಲ. ಮತ್ತು ಈ ತಿಪ್ಪೆ ಗೊಬ್ಬರಕ್ಕೆ ನಾನು ಆ ಕಡೆ ಹೋದಾಗ ನಾನು ನೋಡಿದೆ, ಅಲ್ಲೂ ಕೂಡ ಒಣಗಿದ ಒಂದು ಸಗಣಿಯ ಗೊಬ್ಬರವನ್ನು ಕೂಡ ನಾನು ಮೂಸಿ ನೋಡಿದೆ. ನಾವು ಖಂಡಿತ ತಗೋಬಹುದು. ನಾವು ಇದು ಯಾವಾಗ ಸಾಧ್ಯ ಅಂತಂದ್ರೆ ನಾವು ಜೆನೆಟಿಕ್ ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ. ನಮ್ಮ ರೈತ ಬಂಧುಗಳು ನಮ್ಮ ಪರಂಪರೆ ಹೇಗಿದೆ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದೊಂದು ಮನೆಯಲ್ಲಿ ನಮಗೆ 100-200 ದನಗಳು ಸಾಕಾಣಿಕೆ ಮಾಡ್ತಾ ಇದ್ರು. ನಾವೊಂದು ಹಳ್ಳಿಯಲ್ಲಿ ಅಕಸ್ಮಾತ್ ಹೋದಾಗ ರಸ್ತೆಯಲ್ಲಿ ನಮ್ಮ ವಾಹನಗಳಿಗೆ ದಾರಿ ಬಿಟ್ಟು ಕೊಡ ಇರ್ತಕ್ಕಂತ ಒಂದು ಹೆಚ್ಚಿನ ಸಂಖ್ಯೆಯ ದನಗಳು ಬರ್ತಾ ಇದ್ರು. ಆದ್ರೆ ಅವು ಕಡಿಮೆ ಹಾಲು ಕೊಡ್ತಾವ ಅನ್ನೋ ಒಂದು ಉದ್ದೇಶ ಇತ್ತು ಇವರಿಗೆ. ಅದರ ಹಾಲಿನ ಮಹತ್ವ ಗೊತ್ತಿರಲಿಲ್ಲ, ಅದರ ಸಗಣಿಯ ಗುಣಲಕ್ಷಣ ಗೊತ್ತಿರಲಿಲ್ಲ, ಅದರ ಪಂಚಗವ್ಯಗಳ ಒಂದು ಗುಣಲಕ್ಷಣ ಗೊತ್ತಿರಲಿಲ್ಲ, ಮತ್ತು ಔಷಧಿ ಗುಣಗಳು ಗೊತ್ತಿರಲಿಲ್ಲ. ಅದರ ಪ್ರಾಚೀನ ಜನತೆಗಳಿಗೆ ಗೊತ್ತಿತ್ತು, ಅದರ ಸರ್ವೆ ಸಾಮಾನ್ಯವಾಗಿ ಎಲ್ಲ ಜನಗಳಿಗೆ ರೈತ ಬಂಧುಗಳಿಗೆ ಗೊತ್ತಿರಲಿಲ್ಲ. ಇದನ್ನ ನಾವು ಜೆನೆಟಿಕ್ ಅಪ್ಗ್ರೇಡೇಷನ್ ಮಾಡೋದ್ರಿಂದ ಈಗ ನಾನು ನಿಮಗೆ ಆಗ್ಲೇ ಹೇಳಿದೆ, ಬ್ರೆಜಿಲ್ ಅಲ್ಲಿ ನಮ್ಮ ದೇಶೀಯ ತಳಿ ಒಂದು ಹಸುವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ತಳಿ ಅಭಿವೃದ್ಧಿ ಮಾಡಿ ಆ ತಳಿಯಿಂದ ಇವತ್ತು ಅವರಿಗೆ 30-35 ಲೀಟರ್ ಹಾಲು ಒಂದು ದಿನಕ್ಕೆ ಪಡಿತಾ ಇದ್ದಾರೆ. ಇದೇ ತರ ಅನೇಕ ದೇಶಗಳಲ್ಲಿ ನಮ್ಮ ದೇಶೀಯ ತಳಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಅಪ್ಗ್ರೇಡೇಷನ್ ಮಾಡಿ ಹೆಚ್ಚಿನ ಹಾಲು ಉತ್ಪಾದನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸಾಧ್ಯ ಇದೆ. ಈಗ ರಾಜಸ್ಥಾನದಲ್ಲಿ ಪಂಜಾಬ್ದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ನಡೆದ ಘಟನೆಯನ್ನು ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ. 27 ಲೀಟರ್ ಹಾಲು ಒಂದು ಸಹಿವಾಲ್ ದೇಶೀಯ ತಳಿನೇ ಒಂದು ದಿವಸಕ್ಕೆ ಕೊಟ್ಟಿದೆ. ಇದು ಯಾಕೆ ನಾವು ಇನ್ನೂ ಹೆಚ್ಚಿಗೆ ಮಾಡಬಾರದು? ಖಂಡಿತ ಸಾಧ್ಯ ಇದೆ. ಹೌದು, ಅನೇಕ ಸಂಶೋಧನೆಗಳು ಆಗ್ಬೇಕು, ಆ ಸಂಶೋಧನೆಗಳಿಂದ ಇದು ಸಾಧಿತ ಆಗಿತ್ತು. ಹೌದು, ಇವತ್ತು ರೈತರಿಗೂ ಒಲವು ಹೆಚ್ಚಾಗಿದೆ, ಮತ್ತೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಮೂಲಕ ದೇಶೀಯ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಸಾಗ್ತದವೆ. ಒಂದು ಒಳ್ಳೆ ಬೆಳವಣಿಗೆ. ಬರೀ ಹಾಲಿಗಾಗಿ ನಾವು ತರಿಸಿಕೊಂಡ ಹೆಚ್ಎಫ್ ಹಸುಗಳು ಏನೇನಂತ ಅನ್ಕೊಂಡು ಈಗಾಗಲೇ ಗೊತ್ತಾಗಿದೆ. ಅವು ನೀಡುವ ಹಾಲು, ಅದರ ಗುಣ, ಹಾಗೆ ಅದರ ಸಗಣಿ, ಅದರ ಆರೋಗ್ಯದ ವಿಚಾರ ಮತ್ತಿತರ ಸಂಗತಿಗಳನ್ನು ತಿಳ್ಕೊಂಡಿದ್ರೆ ನಿಧಾನಕ್ಕೆ ಪರಿವರ್ತನೆ ಆಗ್ತದರೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಖಂಡಿತ ಸರ್. ನೋಡಿ, ಇತ್ತೀಚೆಗೆ ನಾನು ರಾಜಸ್ಥಾನಕ್ಕೆ ಹೋದಾಗ ಅದೇ ತರ ನಮ್ಮ ಕರ್ನಾಟಕ ರಾಜ್ಯದ ಹಾಲು ಒಕ್ಕೂಟದಿಂದ ಕೆಲವು ಅಧಿಕಾರಿಗಳು ಬಂದಿದ್ರು. ಅವರು ಕೂಡ ತಮ್ಮ ಹಾಲು ಉತ್ಪಾದಕ ಸಂಸ್ಥೆಗಳಲ್ಲಿ ಹಾಲು ಕೊಡ್ತಕ್ಕಂತ ರೈತ ಬಂಧುಗಳಿಗೆ ಕೆಲವು ಯೋಜನೆಗಳಲ್ಲಿ ಗಿರ್ ಮತ್ತು ಸಾಯಿವಲ್ ತಳಿ ಹಸುಗಳನ್ನ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿಗೆ ಕೊಟ್ಟಿದ್ದುಂಟು. ಈಗ ಅಲ್ಲಿ ಈ ಗಿರ್ ತಳಿಯ ಹಸುವಿನ ಹಾಲಿಗೆ ಬೇಡಿಕೆ ಹೆಚ್ಚಾಗಿ ಅಲ್ಲಿರ್ತಕ್ಕಂತ ಈ ಏನು ಗ್ರಾಹಕರಲ್ಲ ಅವರು ಹೆಚ್ಚಿಗೆ ದುಡ್ಡು ಕೊಟ್ಟು ಅದನ್ನ ಹಾಲನ್ನ ಖರೀದಿ ಮಾಡ್ತಾ ಇದ್ದಾರೆ. ಒಂದು ಲೀಟರಿಗೆ ನಮಗೆ ಈ ಜರ್ಸಿ ಹೆಚ್ಎಫ್ ಹಸುವಿನ ಹಾಲು, ಈಗ ನಾವಿಲ್ಲ ಹಾಲು ಒಕ್ಕೂಟದಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ನಾವು 30-35 ರೂಪಾಯಿ ಒಂದು ಲೀಟರ್ಗೆ ಹಾಲು ತಗೊಂತಿದ್ದಾರೆ. ಅದೇ ಗಿರ್ ಮತ್ತು ಸೈವಾಲ್ ತಳಿ ಹಸುವಿನ ಹಾಲನ್ನ ಅಲ್ಲಿ 85 ರೂಪಾಯಿ 150 ರೂಪಾಯಿಗೆ ಹಾಲನ್ನ ಮಾರ್ತಾ ಇದ್ದಾರೆ. ಮತ್ತೆ ಅದೇ ರಾಜಸ್ಥಾನದಲ್ಲಿ ನಾನು ಅದ್ರ ಈ ಸೈವಾಲ್ ಹಸುವಿನ ಹಾಲಿನ ತುಪ್ಪವನ್ನ ಮಾಡಿಟ್ಟಿದ್ರು, ಅದನ್ನ ಮಾರಾಟ ಮಾಡ್ತಾರ ಅವರು. ಅದ್ರ ಎಷ್ಟು ಇದಕ್ಕೆ ಒಂದು ಕೆಜಿ ತುಪ್ಪಕ್ಕೆ ಅಂತ ಕೇಳಿದಾಗ 2,000 ಹೇಳಿದೆ. ಈ ಬೇಡಿಕೆ ದಿನದಿನ ಜಾಸ್ತಿ ಆಗ್ತಾ ಇದೆ. ಹೌದು, ದುಡ್ಡು ಅನ್ನೋದಕ್ಕಿಂತ ಡಾಕ್ಟ್ರೆ ನಮ್ಮ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಇತರೆ ಸಂಗತಿಗಳನ್ನ ಗಮನಿಸಿಕೊಂಡ್ರೆ ಈ ನಾಡತಳಿ ಹಸುಗಳು ರೈತರಿಗೂ ಸಮಾಜಕ್ಕೂ ಅನುಕೂಲಕರ. ಎಷ್ಟೋ ಜನ ಹಾಲಿನ ಇಳುವರಿಯನ್ನೇ ನೋಡ್ಕೊಂಡು ಸಾಕ್ಲಿಕ್ಕೆ ಹೋದ್ರು. ಇತ್ತೀಚೆಗೆ ತಾವು ಹೇಳಿದಂಗೆ ನಾಟಿ ಹಸುಗಳ ಹಾಲಿನಿಂದ ಒಳ್ಳೆ ದುಡ್ಡು ಸಿಗ್ತದೆ ಅನ್ಕೊಂಡು ಅವುಗಳನ್ನ ಸಾಕುವ ಜನನು ಒಂದು ವರ್ಗ ಸೃಷ್ಟಿ ಆಗ್ತಾ ಇದೆ. ಇವೆರಡರ ಮಧ್ಯದಲ್ಲಿ ನಮ್ಮ ಸಮಾಜ ಚೆನ್ನಾಗಿರ್ಬೇಕು, ನಮ್ಮ ರೈತರು ಉತ್ತಮ ಆಗಿರ್ಬೇಕು, ನಮ್ಮ ನಾಡ ತಳಿಗಳ ಸಂರಕ್ಷಣೆ ಆಗ್ಬೇಕು, ಆ ಮೂಲಕ ಒಂಥರ ಒಳ್ಳೆ ಸಮಾಜ ಕಾಣ್ತಾ ಇರಬೇಕು. ಕೂಡಿಗೆಯ ಜರ್ಸಿ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಎಷ್ಟು ಸಾಯಿವಾಲು ತಳಿ ಹಸುಗಳನ್ನ ತಂದಿದ್ದೀರಿ? ಈಗ 10 ಹಸುಗಳನ್ನ ತಂದಿದ್ದೀವಿ. ಹಾ ಹಾ ಹಾ, ಈಗಾಗಲೇ 2 ಹಸುಗಳು ಕರುಗಳನ್ನ ಹಾಕಿದೆ. ಓಹೋ, ಆ ಹಸುಗಳಿಂದ ಈಗ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಸರ್. ಈಗಾಗಲೇ ಬಂದು ಒಂದು 3-4 ಹತ್ತಿರ ಆಗ್ಲಿಕ್ಕೆ ಬಂತು. ಆಸಕ್ತ ರೈತರು ಕೂಡಿಗೆ ಜರ್ಸಿ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಈ ಒಂದು ಸಾಯಿವಾಲ ಹಸುಗಳನ್ನ ನೋಡಬಹುದು ಅಲ್ವಾ? ಖಂಡಿತ ನೋಡಬಹುದು. ಹಾಗೆ ಈಗ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿರುವ ತಮ್ಮ ಪಶುಪಾಲನಾ ಕೇಂದ್ರದಿಂದ ಅಥವಾ ಪಶುವೈದ್ಯಕೀಯ ಇಲಾಖೆಯ ಕಚೇರಿಯಿಂದ ಸಾಹಿವಾಲು ತಳಿಯ ಕೃತಕ ಗರ್ಭಧಾರಣೆ ಸಲುವಾಗಿ ವೀರಾಣು ನಳಿಕೆಗಳನ್ನ ಕೊಡುವ ಕಾರ್ಯಕ್ರಮ ಇದೆಯಾ? ಖಂಡಿತ ಇದೆ ಸರ್. ನಮಗೆ ಇತ್ತೀಚೆಗೆ ರಾಜ್ಯದ 17 ಆಯ್ದ ಜಿಲ್ಲೆಗಳಲ್ಲಿ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಈ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಬಿಲೋ 50% ಇದೆಯೋ ಆ ಜಿಲ್ಲೆಗಳನ್ನ ಒಂದು NEIP ಅಂತ ಒಂದು ಯೋಜನೆ, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿ ರಾಷ್ಟ್ರೀಯ ಕೃತಕ ಗರ್ಭಧಾರಣಾ ಕಾರ್ಯಾಗಾರ ಅಂತ ಹಮ್ಮಿಕೊಂಡು ಇದರಲ್ಲಿ ನಾವು ವಿಶೇಷವಾಗಿ ಬ್ರೀಡಿಂಗ್ ಪಾಲಿಸಿ ತಳಿಯ ಅಭಿವೃದ್ಧಿ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡ್ಬಿಟ್ಟು ವಿವಿಧ ತಳಿಯ ವೀರ ನಳಿಕೆಗಳ ಸರಬರಾಜು ನಮಗೆ ಆಗಿದೆ. ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ ಈಗ ಗಿರ್ರು, ಸಾಯಿವಾಲು, ಹಳ್ಳಿಕಾರು, ಅಮೃತ್ ಮಹಲ್ ಈ ತಳಿಗಳ ವೀರ್ಯ ಸಂಗ್ರಹ ಇದೆ. ಹೌದು,

ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆನ ಅಧ್ಯಕ್ಷರಾದ ರವಿ ಕುಶಲಪ್ಪ ಚಾಲನೆ ಕೊಟ್ಟು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಡೀನ್ ಡಾ ಕಾರ್ಯಪ್ಪ ಸೇರಿದಂಗೆ ಮುಖ್ಯಪಟ್ಟವು ಬೂಸ್ಟರ್ ಡೋಸ್ ತಕೊಂಡು 60 ವರ್ಷ ಮೇಲ್ಪಟ್ಟ ಹಂಗೆ 2 ಡೋಸ್ ಪಡ್ಕೊಂಡು 9 ತಿಂಗಳ ಆದ ಮುಂಚೂಣಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಕೊಡುವ ಜಂಬಾರಕ್ಕೆ ಜಿಲ್ಲೆಯಾದ್ಯಂತ ಇಂದು ಚಾಲನೆ ಸಿಕ್ತು. ಸೋಮಾಪೇಟೆನ ತಾಲೂಕು ಆಸ್ಪತ್ರೆಯಲ್ಲಿ ಶಾಸಕರಾದ ಎಂಪಿ ಅಪ್ಪಚುರಂಜನ ಅವರು ಮಾತಾಡಿ, ಅರ್ಹರೆಲ್ಲವೂ ಬೂಸ್ಟರ್ ಡೋಸ್ ತಕೊಳ್ಳೋಕ್ಕೂ ಸರ್ಕಾರದ ಮಾರ್ಗಸೂಚಿನ ಚಾಚು ತಪ್ಪದೆ ಪಾಲಿಸೋಕ್ಕೂ ತಾವು ಇದೇ ಸಮಯದಲ್ಲಿ ಹೇಳ್ದು, COVID-19 ಲಸಿಕೆ ಪಡ್ಕೊಂಡ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಳ್ಳಕ್ಕೆ ಸಾಧ್ಯತ ಅವು ಹೇಳ್ದು. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಪೊನ್ನಂಪೇಟೆಯಲ್ಲಿ ನಡೆಸುತ್ತಿರುವ ಬಾಲಕ ಬಾಲಕಿಯರ ಕ್ರೀಡಾ ವಸತಿ ನಿಲಯಕ್ಕೆ 2022-23 ಸಾಲಿಗೆ ಪ್ರತಿಭಾನ್ವಿತ ಹಾಕಿ ಕ್ರೀಡಾಪಟುಗಳ ಆಯ್ಕೆ, ಜನವರಿ 17 ಪೊನ್ನಂಪೇಟೆ ತಾಲೂಕು ಮಿನಿ ಕ್ರೀಡಾಂಗಣ, ಜನವರಿ 18 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮತ್ತು ಜನವರಿ 19 ಸೋಮಾರ್ಪೇಟೆ ತಾಲೂಕಿನ ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲಾ ಆಟದ ವಾಣಿಯಲ್ಲಿ ನಡೆದಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿ ಅವರು ತಿಳಿಸಿದರು. ಹೆಚ್ಚಿನ ವಿವರಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಂಪರ್ಕಿಸಕು. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ F1 ಕೋಟೆ ಮತ್ತು FS GT ರೋಡ್ ಫೀಡರ್ಲಿ ತುರ್ತು ನಿರ್ವಹಣೆ ನಡೆಸಿಕಿರುವುದರಿಂದ ಜನವರಿ 11 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಆದ್ದರಿಂದ ಪೆನ್ಷನ್ ಲೇನ್, KSRTC ಬಸ್ ನಿಲ್ದಾಣ, ಕೊಹಿನೂರ್ ರಸ್ತೆ, ಕೈಗಾರಿಕಾ ಬಡಾವಣೆ, ಚೈನ್ ಗೇಟ್, ಸುದರ್ಶನ ವೃತ್ತ, ಸಿದ್ದಾಪುರ ಸುತ್ತಮುತ್ತಲಿ ವಿದ್ಯುತ್ ಸರಬರಾಜಲ್ಲಿ ತೊಂದರೆಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಅಧಿಕಾರಿಗ ಕೇಳಿಕೊಂಡಳು. ನಾಟಕಕಾರ, ಬರಹಗಾರ, ರಂಗ ನಿರ್ದೇಶಕ ಹಂಗೆ ನಿರ್ಮಾಪಕ NS ದೇವಿಪ್ರಸಾದ್ ಅವು ಇಂದು ಸ್ವರ್ಗಸ್ಥರಾಗಳು. ದೇವಿಪ್ರಸಾದ್ ಅವು ಸಂಪಾಜು ಎಜುಕೇಷನ್ ಸೊಸೈಟಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಕರ್ನಾಟಕ ಅರೆಭಾಷೆ ಅಕಾಡೆಮಿನ ಸ್ಥಾಪಕ ಅಧ್ಯಕ್ಷರಾಗಿದ್ದ ಇವರ 3 ದಾರಿಗಳು ಸಿನಿಮಾಕ್ಕೆ ಇವು ರಾಷ್ಟ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದು. ಜಿಲ್ಲೆಯಲ್ಲಿ ಇಂದು 19 ಹೊಸ COVID-19 ಪ್ರಕರಣ ದೃಢ ಆಗುತ್ತು. 18 ಪ್ರಕರಣದ RT-PCR ಮತ್ತೆ 1 ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮುಖಾಂತರ ದೃಢ ಆಗುತ್ತು. ಮಡಿಕೇರಿ ತಾಲೂಕಲ್ಲಿ 9, ವಿರಾಜಪೇಟೆ ತಾಲೂಕಲ್ಲಿ 4, ಸೋಮರ್ಪೇಟೆ ತಾಲೂಕಲ್ಲಿ 6 ಹೊಸ COVID-19 ಪ್ರಕರಣ ಕಂಡುಬಂದಿತು. ಜಿಲ್ಲೆನ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 36,118 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 12 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟು 35,410 ಜನ ಗುಣಮುಖರಾಗಳು. 270 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 50 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 6.31 ಆಗುತ್ತದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರೆ, ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯ ಪಟ್ಟಣದಲ್ಲಿ. ಸೈನ್ ಸಿಟಿ ಸಂಪರ್ಕಿಸಿ 9243002323. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಡುಗಳಿಗಾಗಿ ಹೆಸರುವಾಸಿಯಾದ ತಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪಡಂಡ ಪಿ ಮೋಹನ್. ಕಾಫಿ ಬೆಳೆಗಾರರೇ, ನಿಮ್ಮ ಕೆಲಸವನ್ನು ಸುಲಭಗೊಳಿಸಲು ಕಾಫಿ ಕಾಲಾಡುವ ಯಂತ್ರ, ಕಾಫಿ ಗುಡ್ಡೆ ಮಾಡುವ ಯಂತ್ರ, ಅಲ್ಲದೆ ಕಸ ಬೇರ್ಪಡಿಸಿ ಚೀಲಕ್ಕೆ ಕಾಫಿ ತುಂಬಿಸುವ ಯಂತ್ರಗಳು ಇದೀಗ ಗೋಣಿಗೊಪ್ಪದ ಪೊನ್ನಿವಾನಿ ಟ್ರಾಕ್ಟರ್ಸ್ ಅಂಡ್ ಇಂಪ್ಲಿಮೆಂಟ್ಸ್ ನಲ್ಲಿ ಲಭ್ಯವಿದೆ. ಅಲ್ಲದೆ 40% ಸಬ್ಸಿಡಿಯಲ್ಲಿ ಟ್ರಾಕ್ಟರ್ ಚಾಲಿತ ನೀರಾವರಿ ಪಂಪ್, ಹೈ ಹೆಡ್ ಡೀಸೆಲ್ ಪಂಪ್ ಸೆಟ್ಗಳು, ಅಲ್ಯೂಮಿನಿಯಂ ಪೈಪ್, HDPE ಪೈಪ್ಗಳು ಹಾಗೂ ಕಾಲರ್ ಬ್ರ್ಯಾಂಡ್ 10 HP ಇಟಾಲಿಯನ್ ಪೋರ್ಟೇಬಲ್ ಇರಿಗೇಷನ್ ಪಂಪ್ ಸೆಟ್. ಇದಲ್ಲದೆ ವೀಡ್ ಕಟರ್, ಚೈನ್ಸಾ, 3 KVA to 300 KVA ಜನರೇಟರ್ ಲಭ್ಯ. ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಸಂಪರ್ಕಿಸಿ ಪೊನ್ನಿಮಾನಿ ಟ್ರಾಕ್ಟರ್ಸ್ ಅಂಡ್ ಇಂಪ್ಲಿಮೆಂಟ್ಸ್, ಕೈಕೇರಿ, ಗೋಣಿಗೊಪ್ಪಲು ಮತ್ತು KSRTC ಬಸ್ ಸ್ಟ್ಯಾಂಡ್ ಎದುರು ಕುಶಾಲ್ ನಗರ. ಕಾಲ್ 8722-04039. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಅನುಸೂಚಿತ ಬುಡಕಟ್ಟು ಪಿಂಜ ಬೋರೆ ಬೋರೆ ಪಾರಂಪರಿಕ ಅರಣ್ಯವಾಸಿ ಎಡ ಕಾಯ್ದೆಯಲ್ಲಿ ಸೋಮರಪೇಟೆ ತಾಲೂಕರ ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡುವ ಬಜಗುಂಡಿರ ಸುಮಾರು 290 ಕುಟುಂಬ ಕಾರ್ಯಕ್ಕೆ ಹಕ್ಕುಪತ್ರತನ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಪಿಂಜ, ಸಂಸದ ಪ್ರತಾಪ್ ಸಿಂಹ ಅವು ಇಂದು ಕೊಡ್ತಿತ್ತು. ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಪಂದ ಶಾಸಕ ಅಪ್ಪಚ್ಚು ರಂಜನ್ ಅವು ರಾಜ್ಯದಲ್ಲಿ ಇಕ್ಕಾಕಲೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅನುಸೂಚಿತ ಬುಡಕಟ್ಟು ಅನ್ನೇ ಬೋರೆ ಬೋರೆ ಪಾರಂಪರಿಕ ಅರಣ್ಯವಾಸಿ ಎಡ ಕಾಯ್ದೆಯಲ್ಲಿ ಒಟ್ಟು 290 ಹಕ್ಕುಪತ್ರ ಕೊಡ್ತದ್ದು ಓರ್ವ ದಾಖಲೆಯಾಯಿತು ಎಂದು ಅಣ್ಣಚ್ಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಈಂಡ ಕೂಟಾದ್ಮೇಲೆ ಆರೋಗ್ಯ ಕಾರ್ಯಕರ್ತಂಗ ಫ್ರಂಟ್ಲೈನ್ ವರ್ಕರ್ಸ್ ಪಿಂಜ 60 ಬೈತ ದುಂಬನಂಗಕ್ಕೆ ಕೋವಿಡ್ 19 ಕಾಯಿಲೆತ್ನ ತಡಪಕ್ಕೆ ಬೂಸ್ಟರ್ ಚೂದುಮದನ ಕೊಡಪ ಕಾರ್ಯಕ್ರಮಕ್ಕೆ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಚಾಲನೆ ಕೊಡುತ್ತಿತ್ತು. ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಅಧ್ಯಕ್ಷ ರವಿ ಕುಶಾಲಪ್ಪ ಎಂಡಕೊರು ಕಾರ್ಯಕ್ರಮ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಮಡಿಕೇರಿ ವಿದ್ಯುತ್ ಉಪಕೇಂದ್ರ ತಿಂಜ ಪಾಂಜಿಪೋಪ ಫೀಡರ್ಲ ರಿಪೇರಿ ಪಣಿ ಉಳ್ಳಾನಗುಂಡು ನಾಳೆ 11 ಪೊಲ್ಲಾಕ 10 ವೈಪತ್ ಅಂಜಿ ಗಂಟೆಗೆತ್ನೆ ಪೆನ್ಷನ್ ಲೈನ್, KSRTC ಬಸ್ ಸ್ಟ್ಯಾಂಡ್, ಕೊಯ್ನೂರ್ ರೋಡ್, ಕೈಗಾರಿಕಾ ಬಡಾವಣೆ, ಚೈನ್ ಗೇಟ್, ಸುದರ್ಶನ ವೃತ್ತ, ಸಿದ್ದಾಪುರ ರೋಡ್, ಜಿಟಿ ರೋಡ್, ಜಯನಗರ ಸುತ್ತಮುತ್ತ ಕರೆಂಟಿ ಪ್ಲಾಂಟ್ ಸೆಸ್ ಕಾರ್ಯನಿರ್ವಾಹಕ ಅಭಿಯಂತರ ಅರಿಚಿಟ್ಟಿತ್ತು. ಮಡಿಕೇರಿ ನಗರಸಭೆ ಕೌನ್ಸಿಲರ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯಂಡ ಕೊರವು ಕಾರ್ಯಕ್ರಮ ನಾಳೆ 11 ಪೊಲಾಕ 11 ನಗರಸಭೆ ಕೌನ್ಸಿಲರ ಸಭಾ ಬಡೇಲ್ ನಡಪಂದು ನಗರಸಭೆ ಪೌರಾಯುಕ್ತಂಗ ಅರಿಚಿಟ್ಟಿತ್ತು. ಎಳುತ್ತುಕಾರ, ನಾಟಕಕಾರ, ರಂಗ ನಿರ್ದೇಶಕ ಪಿಂಜ ನಿರ್ಮಾಪಕ NS ದೇವಿ ಪ್ರಸಾದ್ ಅವು ಇಂದು ಮರಣಪಟ್ಟಿತ್ತು. ಇವು ಸಂಪಾಜೆ ಎಜುಕೇಶನ್ ಸೊಸೈಟಿರ ಅಧ್ಯಕ್ಷನಾಯಿತು ಕಾರ್ಯನಿಸಿಂಜತ್ತು. ಅನ್ನೇ ಕರ್ನಾಟಕ ಅರೆಭಾಷೆ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷನಾಯಿತು. ಅನ್ನೇ ಮೂರು ದಾರಿ ಅನ್ನುವ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಿಂಜತ್ತು. ಜಿಲ್ಲೆಯಲ್ಲಿ ಇಕ್ಕಾಕಲೆ ಕೊರೋನಾ ಕಾಯಿಲೆ ಕರಡ ಕಣಕ್ಕೆ ಅಧ್ಯಯನಗೊಂಡು ಇಂದು ಪೊಲಾಕ 11 ಆಕೇರಿ ಅನ್ನಕ್ಕೆ ಜಿಲ್ಲೆಯಲ್ಲಿ 19 ಪುದಿಯ ಕೋವಿಡ್ ಕಾಯಿಲೆಕಾರ ಪತ್ತೆಯಾಯಿತು. ಮಡಿಕೇರಿ ತಾಲೂಕು 9, ವಿರಾಜಪೇಟೆ ತಾಲೂಕು 4, ಅನ್ನೇ ಸೋಮಾರಪೇಟೆ ತಾಲೂಕು 5. ಇಕ್ಕಾಕಣೆಯ 36,118 ಜನಕ್ಕೆ ಕಾಯಿಲೆ ಬಂದಿತ್ತು. ಅದತ್ತು 35,410 ಜನಕ್ಕೂ ವಾಸಿಯಾಯಿತು. 438 ಜನ ಜೀವ ಕಳೆದಂಡಿತ್ತು. 24 ಅವಧಿಯಲ್ಲಿ 12 ಜನ ಚಿಕಿತ್ಸೆ ಪಡೆದನುಂಡು. 50 ಕಂಟೈನ್ಮೆಂಟ್ ವಲಯ ಉಂಡು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 6.31 ಎಂದು ಜಿಲ್ಲಾಧಿಕಾರಿಯ ಪ್ರಕಟಣೆ ಅರಿಚಿಟ್ಟಿತ್ತು. ಭೂಮಾಪನ ಇಲಾಖೆಯಲ್ಲಿ ಭೂಮಾಪಕಂಗ ಕಮ್ಮಿ ಉಳ್ಳಾನಗೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡುವಕ್ಕೆ ಆನ್ಲೈನ್ ಅರ್ಜಿ ಹಾಕಿತ್ತು. ಸೂಚನೆ ಪೋಲೆ ಕೊಡಗಕ್ಕೆ 100 ಅಭ್ಯರ್ಥಿಗಳ ಆಯ್ಕೆ ಮಾಡುವಕ್ಕೆ ಅರ್ಜಿ ಇಡುವಕ್ಕೆ ಇದೇ ತಿಂಗ 21 ಆಕಿರಿ ನಾಳು. ಅವರ ಮಾಹಿತಿಗೆ ಭೂ ದಾಖಲೆ ಉಪನಿರ್ದೇಶಕಂಗಡ ಕಚೇರಿಯಲ್ಲಿ ಅರಿಂಜವಲು. ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪುರುಡು ಕೊಡಪನಟ್ಟಿಲ್ಲ ಬಲ್ಯ ಪಿಂಜ ಮಧ್ಯಮ ಕೈಗಾರಿಕೆ ಸಚಿವಂಗಡ ಕೊಡವು ಕಾರಿಕೆಯಲ್ಲಿ ಇದೇ ನಾಳಾಂಕ್ಯ 18 ಪೊಲಕ 9 ಮಜ್ಜಾನ ಮೀದ 3:30 ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕೈಗಾರಿಕಾ ಅದಾಲತ್ ಕಾರ್ಯಕ್ರಮ ನಡಪ. ಕೂಡಿಯಾಡೋಕು ಇರದೇ ಉಳ್ಳವು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಅರ್ಜಿನ ಒಪ್ಪುಚಿಡಲು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಜಿಲ್ಲೆಯ ಎಲ್ಲಾ ಬೊಳೆಕಾರಕ್ಕೆ ಕಾಲಾವಧಿ 6.5 ರೂಪಾಯಿ ಕೊಡುಪ. ಈ ಕಾಲ ಜಿಲ್ಲೆಯಲ್ಲಿ 49,582 ಬೊಳೆಕಾರಡ ಪದ ದಾಖಲಾಯಿತು. ಇಂದು ಪ್ರಯೋಜನ ಪಡೆದವಕ್ಕೆ ಬೊಳೆಕಾರ ಇದೇ ನಾಳಾಂಕಿ 31 ಒಳಿಯ EKYC ಮಾಡಿಸಿಟ್ಟುಕೊಂಡು ಒಂದು ಅರಿಚಿಟ್ಟಿತ್ತು. ಇಲ್ಲಿಗೆ ಭೇಟಿ ಹತ್ರ ಸುದ್ದಿ ಸಮಾಚಾರ ತಂದಿತ್ತು. ಸುದ್ದಿ ಸಮಾಚಾರ ಕೇಳಿದ್ರಿ,

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ಪಂಜಾಬ್ ಭದ್ರತಾ ಲೋಪ ತನಿಖೆಗೆ ಸುಪ್ರೀಂಕೋರ್ಟ್ನಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಂಚೂಣಿ ಆರೋಗ್ಯ ಕಾರ್ಯಕರ್ತರಿಗೆ ದೇಶಾದ್ಯಂತ